ಓಂ ಸಹನಾಭವತು ಸಹನೋಭುನಕ್ತು ಸಹವೀರ್ಯಂ ಕರವಾಮಹೇ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಒಂಬತ್ತನೇ ಶ್ಲೋಕ ಪಾಠ ಮಾಡೋಣ. ಸ್ವಪ್ನವೃತ್ತಾಪ್ಯತೆ ತ್ವಂತಃ ಚೇತಸಾಕಲ್ಪಿತಂ ತ್ವಸತ್ ಬಹಿಶ್ಚೇತೋ ಗೃಹೀತಂ ಸತ್ ದೃಷ್ಟಂ ವೈತಥ್ಯಮೇತಯೋ. ಸ್ವಪ್ನ ಅಂದ್ರೆ ಏನು? ಜಾಗೃತದಲ್ಲಿಯ ವಸ್ತುಗಳು, ಜಾಗೃತ ವಸ್ತುಗಳ ಸಂಬಂಧವಾದ ನಮ್ಮ ಅನುಭವಗಳು ನಮ್ಮ ಅಂತಃಕರಣದಲ್ಲಿ ಇಂಪ್ರೆಷನ್ ಅನ್ನು ಬಿಡ್ತವೆ. ಛಾಪ್, ಘಟ ಛಾಪ್, ಆನೆ ಛಾಪ್, ಇಂಪ್ರೆಷನ್. ಈ ಇಂಪ್ರೆಷನ್ಗಳನ್ನು ವಾಸನಾ ಎಂದು ಪರಿಗಣಿಸುತ್ತೇವೆ. ಜಾಗೃತಾವಸ್ಥೆಯಿಂದ ದಿನಪೂರ್ತಿ ಅಸಂಖ್ಯ ವಾಸನಾಗಳು ನಮ್ಮಲ್ಲಿ ಉಳಿತಾ ಹೋಗ್ತವೆ. ಎಲ್ಲಿಂದ ಬಂದವು? ಜಾಗೃತಾವಸ್ಥೆಯಲ್ಲಿ ಯಾವ್ಯಾವ ವಸ್ತುವಿನ ಸಂಬಂಧ ನಮಗೆ ಉಂಟಾಗ್ತದೆ, ಆ ವಸ್ತುವಿನ ಸಂಬಂಧದಲ್ಲಿ ಅಭಿಮಾನ, ನನ್ನದು ಎನ್ನುವ ಭಾವ, ನನಗೆ ಸೇರಿದ್ದು ಎನ್ನುವ ಭಾವ, ಈ ಭಾವ ಎಷ್ಟು ಆಳವಾಗಿ ಬೇರೂರುತ್ತದೆ ಅಷ್ಟು ಆಳವಾಗಿ ವಾಸ ನಮ್ಮಲ್ಲಿ ಉಳಿತು. ಈ ಭಾವ ಎಷ್ಟು ಕ್ಷಣಿಕವಾಗಿರುತ್ತದೆ ನಮ್ಮಲ್ಲಿ ವಾಸನ ಕೂಡ ಅಷ್ಟೇ ಕ್ಷಣಿಕವಾಗಿರುತ್ತದೆ. ನನ್ನದು ಎನ್ನುವ ಭಾವ ಅನುಭವ ಆದರೂ ಅದರಲ್ಲಿ ನನ್ನದು ಎನ್ನುವ ಭಾವ ಇಲ್ಲದೆ ಹೋದರೆ, ನನಗೆ ಸೇರಿದ್ದು ಅನ್ನುವ ಭಾವ ಇಲ್ಲದೆ ಹೋದರೆ ಅದು ವಾಸನ ಆಗುವುದಿಲ್ಲ, ಅದು ಸುಮ್ಮನೆ ಗಾಳಿಪಟ್ಟದಂತ ತೇಲಿ ಹೋಗ್ತದೆ. ಅಲೆಗಳು ಬಂದು ಉರುಳಿ ಹೋದಂತೆ ತೇಲಿ ಹೋದಂತೆ. ಹೇಗೆ ಅಲೆಗಳಿಗೆ ತಮ್ಮದೇ ಆದ ಸ್ವತಂತ್ರ ಅಸ್ತಿತ್ವ ಪುರುಷಾರ್ಥ ಸಹಿತವಾಗಿ ಕಾಣಿಸುತ್ತದೆ, ಬರ್ತಾ ಇದೆ ಹೋಗ್ತಾ ಇದೆ, ಅವು ಎಷ್ಟು ದೊಡ್ಡದಾಗಿದೆ. ಇದು ಅಲೆಗಳ ಪುರುಷಾರ್ಥ ಅಂತ ತೋರಿಕೆಗೆ ನಮಗೆ ಅನಿಸ್ತದೆ. ಅಲೆಯೇ ಇಲ್ಲ, ಅಲೆ ಎನ್ನುವುದೇ ಇಲ್ಲ. ನೀರ ಮೇಲೆ ನೀರಿರ್ಲಿಕ್ಕೆ ಸಾಧ್ಯವೇ? ನೀರು ಒಳಗೆ ನೀರಿರ್ಲಿಕ್ಕೆ ಸಾಧ್ಯವೇ? ನೀರು ಪಕ್ಕದಲ್ಲಿ ನೀರಿರ್ಲಿಕ್ಕೆ ಸಾಧ್ಯವೇ? ವಾಸ್ತವಿಕವಾಗಿ ಸೃಷ್ಟಿ ಆಗೇ ಇಲ್ಲ. ಎಲ್ಲ ಮತ್ತೆ ಬಿ ಪಿ ಜಾಸ್ತಿ ಆಗ್ತದಂತೀರಿ? ಅನ್ಲೆಸ್ ಅಂಟಿಲ್ ದಸ್ ಎ ಬ್ಯಾಕ್ಗ್ರೌಂಡ್ ಟು ಸೇ, ಅದಕ್ಕೆ ಸರಿಯಾದಂಥ ಪರಿಸರ, ಬ್ಯಾಕ್ಗ್ರೌಂಡು, ಹಿನ್ನೆಲೆ ಎಲ್ಲ ಸಿದ್ಧ ಆದಾಗ ಅದ ಪಟ್ಟಂತ ಬೀಜ ಹಾಕು. ಯಾವ ಸೃಷ್ಟಿ ಪನೆ ಮಾತಾಡೋದು ಇರಲಿ. ಇಂದ್ರಿಯಗಳು ವಸ್ತುಗಳ ಸಂಪರ್ಕದಲ್ಲಿ ಬಂದಾಗ ಅದರಲ್ಲಿ ಅಭಿಮಾನ ಮೂಡಿದ್ದೆಯಾದರೆ ಆ ವಸ್ತು, ಆ ಪದಾರ್ಥ, ಆ ವ್ಯಕ್ತಿ ನಮ್ಮಲ್ಲಿ ಇಂಪ್ರೆಸ್ ಆಗಿ ಉಳಿತಾರೆ. ಸತ್ವ ರಜಸ್ಸು ತಮೋಗುಣಗಳ ಮಿಶ್ರಣದಿಂದ ಇಷ್ಟ ಅನಿಷ್ಟ ರಾಗ ದ್ವೇಷ ಬೇಕು ಬೇಡ ಲೈಕ್ಸು ಡಿಸ್ಲೈಕ್ಸು ಅವಕ್ಕೆ ಮಸಾಲ ಹಾಕ್ತಾರೆ. ಇವಾಗ ಅದು ಮೆಚ್ಯೂರ್ಡ್ ವಾಸನ ಆಗ್ತದೆ, ಅದು ಹೊಸ ಹೊಸ ಆಸೆಗಳನ್ನು ಇಚ್ಛೆಗಳನ್ನು ಉತ್ಪತ್ತಿ ಮಾಡ್ತದೆ. ಇರಲಿ, ವಿಷಯ ಅದಲ್ಲ. ಈಗ ವಸ್ತು ಇಂಪ್ರೆಸ್ ಆದಮೇಲೆ ಮನಸ್ಸು ತನ್ನ ಸ್ಮೃತಿಗೆ ತಂದುಕೊಳ್ಳುತ್ತೆ, ಆದರೆ ಅದಕ್ಕೆ ಚಿತ್ತ ವಿಕಲ್ಪ ಅಂತ ಕರೀತಾರೆ. ಚಿತ್ತ ವಿಕಲ್ಪ, ಹೊರಗಿನಿಂದ ಏನು ತಂದುಕೊಂಡಿಲ್ಲ, ಒಳಗಿದ್ದುದನ್ನು ಹೊರಗೆ ಹಾಕ್ತದೆ. ಚಿತ್ತ ವಿಕಲ್ಪ, ಒಳಗಿದ್ದುದನ್ನೇ ಸತ್ಯ ಅಂತ ಸಿದ್ಧ ಮಾಡಲಿಕ್ಕಾಗುದಿಲ್ಲ, ಯಾಕಂದ್ರೆ ಅದಷ್ಟು ಕ್ಷಣಿಕ ಇರ್ತದೆ. ಇನ್ನು ಒಳಗಿದ್ದುದು ಕಲ್ಪಿತವಾಗಬೇಕಾದ್ರೆ ಇನ್ನೂ ಕ್ಷಣಿಕ. ಹಾಗಾದ್ರೆ ಏನಾಯ್ತು, ಚಿತ್ತ ವಿಕಲ್ಪಿತ ಆ ವಸ್ತು ಏನಿದೆಯೋ ಅನೇಕ ಭೇದಗಳಿಂದ ಕೂಡಿದ್ದರೂ ಕೂಡ ಅವು ಮಿಥ್ಯಾ. ಒಂದು ಸಿದ್ಧ ಆಯ್ತು, ಚಿತ್ತ ವಿಕಲ್ಪ ಏನು ಕಲ್ಪಿಸಲ್ಪಟ್ಟಿತು, ಆ ಕಲ್ಪಿಸುವಿಕೆಗೆ ನಿನ್ನ ಹತ್ರ ಸಾಲಿಡ್ ಬೇಸ್ ಇಲ್ಲ. ಯಾಕಿಲ್ಲ ಸ್ವಾಮಿ, ಹೊರಗಿಂದ ಅನುಭವಿಸಿದ್ದೆ. ಹೊರಗಿಂದ ಏನು ಅನುಭವಿಸಿಪ್ಪ, ಗಡಿಗೆ ಅನುಭವಿಸಿ. ಗಡಿಗೆ ಅಲ್ಲದೆ ಏನು ನೋಡು, ಯಾವ ಗಡಿಗೆ ನೀವು ಮಾತಾಡ್ತೀವಿ, ಮಣ್ಣದ. ನೀನು ಗಡಿಗಿನ ಟ್ರಾನ್ಸ್ಫರ್ ಮಾಡ್ಕೊಂಡಿಯ, ಇದ್ದದ್ದು ಅಂದ್ಕೊಂಡಿದ್ದು ಸರ ಹೇಳ್ತಾ ಇಲ್ಲ, ಇದ್ದ ಮಣ್ಣು ಟ್ರಾನ್ಸ್ಫರ್ ಆಗಿದೆಯಾ, ಏನ ಅಂದ್ಕೊಂಡು ಗಡಿಗೆ ಟ್ರಾನ್ಸ್ಫರ್ ಆಗಿದೆ? ಅಂದ್ಕೊಂಡದ್ದು ಬೇಸಿರ್ತದ, ಅಂದ್ರೆ ಹೊರಗಿನಿಂದ ಒಳಗೆ ಏನು ಟ್ರಾನ್ಸ್ಫರ್ ಆಯಿತು ಅದಕ್ಕೆ ಬೇಸಿಲ್ಲ. ಒಳಗೆ ಏನು ಬಂದದ ಅದು ಹೊರಗೆ ಬಂದಿಲ್ಲ, ಅದರ ವಿಕಲ್ಪ ಹೊರಗೆ ಬಂದಿದೆ. ಓಲ್ಡ್ ವ್ಯವಹಾರ ಇಸ್ ಬೇಸ್ಲೆಸ್, ಯು ಆರ್ ದಿ ಬೇಸ್. ಎಲ್ಲ ವ್ಯವಹಾರದ ಎಲ್ಲ ಮುಖಗಳು ಅಷ್ಟೇ. ಅದಕ್ಕೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ, BBA ನಮ್ಗೆ ಅಂತ ಕೆಲವು ಸರ್ಟಿಫಿಕೇಟ್ಸ್, ಅದಕ್ಕೆ ಅವರವ್ರದೇ ಆದಂಥ ಒಂದು ಏನಂತಿರೋದಕ್ಕೆ ಟೀಮ್. ರಾಂಗ್ಲಿ ಇಂಪ್ರೆಸ್ಡ್ ಟೀಮ್, ಅವ ಟ್ರಂಪ್ ಅಂತಂದ್ರೆ ನೀವು ಬೇಡ, ನಿಮ್ಮ ಟೀಮು ಬೇಡ, ಎಲ್ಲ ಹೋಗ್ಬಿಟ್ಟಿದೆ. ಬೇಸ್ಲೆಸ್ ಅನ್ನೋದು ಈಗ ಗೊತ್ತಾಗುತ್ತೆ, ಬೇಸ್ಲೆಸ್ ಅಪ್ಪರಿಗೆ ಏನು, ಒಳಗೇನು ಚಿತ್ತದಲ್ಲಿ ಕಲ್ಪಿತವಾಗಿದೆ ಅದು ಮಿಥ್ಯ. ಕನಸು ಏನಿದು ಬಿಡಿ, ಕನಸು ಏನು ಅನ್ನೋದು ಚಿಂತೆ ಮಾಡಬೇಡ. ಕನಸಿನೊಳಗೆ ಏನವ ವಸ್ತುಗಳು, ಅವು ಏನವು, ಚಿತ್ತ ವಿಕಲ್ಪಿತ. ಈಗಾಗಲೇ ಏನು ಇಂಪ್ರೆಷನ್ ಆಗಿರ್ತದೆ ಅದನ್ನು ಸ್ಮೃತಿಗೆ ತಂದುಕೊಂಡಾಗ ಅಲ್ಲಿ ಇಲ್ಲ. ಪ್ರಯತ್ನಪೂರ್ವಕವಾಗಿಯೋ ಅಪ್ರಯತ್ನಪೂರ್ವಕವಾಗಿಯೋ ನೀವು ಅದನ್ನ ಅಂತೂ ತಂದುಕೊಂಡದ್ದಂತೂ ಇದೆ ಗೊತ್ತು. ಅದು ತಂದುಕೊಂಡೇನಿ ಅಂದ್ರೆ ಕರ್ಮ ಬರುತ್ತದೆ, ಆವಿರ್ಭಾವವಾಗಿದೆ, ಚಿತ್ತದಲ್ಲಿ ಪುನಃ ಒಡಮೂಡಿದೆ. ಎಲ್ಲ ಕರೆಕ್ಟ್ ಶಬ್ದಗಳು, ನಮ್ಮ ಅಂತಃಪಟಲದಲ್ಲಿ ಪುನಃ ಒಡಮೂಡಿವೆ. ಕನಸಿನ ಮಾರ್ಕೆಟ್ ಹೋದಾಗ, ಕನಸಿನ ಶಾಪಿಂಗ್ ಹೋದಾಗ, ಕನಸಿನಲ್ಲಿ ನನಗೆ ಹಣ್ಣು ತಗೋಬೇಕು ಅಂತ ನೆನಪಾದಾಗ, ಆವಾಗ ನಾನು ಅಲ್ಲಿ ನನ್ನ ವಿಕಲ್ಪಕ್ಕೆ ನಾನು ತಂದುಕೊಡ್ತೇನೆ. ಆ ವಿಕಲ್ಪಕ್ಕೆ ಅದು ಒಳಪಟ್ಟಾಗ ಅದು ಮಿಥ್ಯ ಅಂತ ಸಿದ್ಧ ಆಗ್ತದೆ. ಇದು ಅಂತಃಚಿತ್ತ ವಿಕಲ್ಪ. ಇನ್ನು ಬಹಿಷ್ಚಿತ್ತ ವಿಕಲ್ಪ, ಏನು ಬಹಿಷ್ಚಿತ್ತ ವಿಕಲ್ಪ, ಬಾಹ್ಯದಲ್ಲಿರುವಂತಹ ವಸ್ತು ಪದಾರ್ಥಗಳು ವ್ಯಕ್ತಿಗಳು ಯಾವುಗಳ ವಿಷಯವಾಗಿ ನಾವು ಸಂಬಂಧ ಬರ್ತೀವಿ, ಅವುಗಳನ್ನು ನಮ್ಮ ಅಂತಃಕರಣದಲ್ಲಿ ಕಲ್ಪಿಸ್ಕೋತೀವಿ. ಹೇಗೆ ನಾ ಹೇಳಿದೆ ಮುಂಚೆ, ಇದನ್ನು ನೋಡೇ ಇಲ್ಲ ನಾವು, ಇದರ ಅನುಭವನೇ ಇಲ್ಲ ನಮಗೆ. ಏನು ಅನುಭವ ಇದೆ? ಈ ವಸ್ತುವಿನ ಭಾವ, ಈ ವಸ್ತುವಿನ ಭಾವ ಏನು ನಮ್ಮ ಒಳಗೆ ಟ್ರಾನ್ಸ್ಫರ್ ಆಗಿದೆ ಇಂದ್ರಿಯಗಳ ಮೂಲಕವಾಗಿ, ಶಬ್ದ ಸ್ಪರ್ಶ ರೂಪರ ಸಗಂಧವಾದ ವಿಷಯಗಳು ನಮ್ಮ ಒಳಗೇನು ಟ್ರಾನ್ಸ್ಫರ್ ಆಗ್ಯಾವೆ, ಅದನ್ನು ನಾವು ಅನುಭವಿಸ್ಲಿಕ್ಕತ್ತೇವೆ. ಇದನ್ನು ನೋಡುತ್ತಾ ಇಲ್ಲ, ಅದನ್ನು ನೋಡ್ತಾ ಇದ್ದೀವಿ. ಇದು ಬಾಹ್ಯ ಚಿತ್ತ ವಿಕಲ್ಪ. ಈಗಾಗಲೇ ಇದ್ದದ್ದನ್ನ ಸ್ಮೃತಿಗೆ ತಂದುಕೊಂಡ್ರೆ ಅಂತಃ ಚಿತ್ತ ವಿಕಲ್ಪ. ಹೊರಗಿರುವುದನ್ನ ಒಳಗೆ ಏನು ಮನಸ್ಸು ಕಲ್ಪಿಸ್ಕೋತದೆ ಅದು ಬಾಹ್ಯ ಚಿತ್ತ ವಿಕಲ್ಪ. ಇವು ಎರಡರಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ? ಅದರ ಶಬ್ದ ಹೇಳ್ತಾರೆ ನೋಡ್ರಿ, ನಿಮ್ ಲಕ್ಷ್ಯ ಇಲ್ಲ ಅಂತ ಕಾಣಿಸ್ತದೆ. ಸ್ವಪ್ನ ವೃತ್ತವು ಅಪಿ ತೂ ಅಂತಶ್ಚೇತಸ ಕಲ್ಪಿತಂ ತೂ ಅಸತ್ ಬಹಿಶ್ಚೇತ ಗೃಹೀತ ಸದೃಷ್ಟಂ ಸತ್ ದೃಷ್ಟಂ ದೃಷ್ಟಂ ಸತ್ ದೃಷ್ಟಂ. ಏ ಕಮಾನ್ ಮ್ಯಾನ್, ಈ ಕಪ್ಪು ಸಾಕ್ಷಾತ್ ಕಪ್ಪಿದೆ ಇಲ್ಲಿ. ಸತ್ ದೃಷ್ಟಂ. ಓಕೆ ಓಕೆ ಓಕೆ. ಬಹಿಶ್ಚೇತ ಗೃಹೀತಂ ಸದೃಷ್ಟಂ. ಅದರೊಳಗೆ ಎರಡು ಮಿಥ್ಯನೆ, ಕೇಳ್ಕೊಳ್ಳಿ ಪ್ಲೀಸ್, ಎರಡು ಮಿಥ್ಯನೆ. ಆ ಎರಡರೊಳಗೆ ಒಂದು ಅಬ್ಸಲ್ಯೂಟ್ ಮಿಥ್ಯ, ಇನ್ನೊಂದು ರಿಲೇಟಿವ್ ಮಿಥ್ಯ. ಅದನ್ನ ಸತ್ ಅಂತ ಕರೀತಾರೆ. ಎರಡು ಮಿಥ್ಯನೆ, ಒಂದು ನಿಜವಾಗಿಯೂ ಮಿಥ್ಯ, ಇನ್ನೊಂದು ತೋರಿಕೆಯ ಮಿಥ್ಯ. ಅದನ್ನ ಒಂದು ಆಂಗಲ್ನಲ್ಲಿ ಸತ್ ಅಂತ ಹೇಳಬಹುದು. ಸದೃಷ್ಟಂ ಭಾಷೆ ನೋಡ್ಕೊಳ್ಳಿ, ಇನ್ನಷ್ಟು ಚೆನ್ನಾಗಿ ಅರ್ಥ ಆಗ್ತದೆ. ವೈದ್ಯಸ್ತಮೇತಯೋ ಬಗ್ಗೆ ಭಾಷ್ಯ. ಸ್ವಪ್ನ ವೃತ್ತಾವಪಿ ಸ್ವಪ್ನ ವೃತ್ತಾವಪಿ ಸ್ವಪ್ನ ಸ್ಥಾನೇ ಸ್ವಪ್ನ ಸ್ಥಾನೇ ಅಪಿ ಅಪಿ ಅಂತಃ ಚೇತಸ ಅಂತಃ ಚೇತಸ ಮನೋರಥ ಸಂಕಲ್ಪಿತಂ ಮನೋರಥ ಸಂಕಲ್ಪಿತಂ ಅಸತ್ ಅಸತ್. ಇದು ಮಿಥ್ಯ. ಯಾವುದು? ಕನಸಿನಲ್ಲಿ ಮನೋರಥ ಸಂಕಲ್ಪಿತಂ. ಆ ಮನಸ್ಸಿನಲ್ಲಿ ಅದೇನು ಆನೆ ಬಂತು ಅದು ಮನೋರಥ ಸಂಕಲ್ಪಿತಂ ಆನೆ. ಮನಸ್ಸಿನಲ್ಲಿ ಅದು ಸಂಕಲ್ಪಿಸಿದ್ದರಿಂದಾಗಿ ಆನೆ ಅಲ್ಲಿ ಬಂತು. ಹೊರಗಿನಿಂದ ಬಂದಿಲ್ಲ ಅದು, ಅಲ್ಲಿ ಇದ್ದ ಆನೆಯೇ ಪೇಜ್ ಓಪನ್ ಆಯಿತು. ಪೇಜ್ ಓಪನ್ ಆದ್ಕೊಳ್ಳಿ, ಯಾರು ಬಂದ್ರಲ್ಲಿ ಆನೆ ಬಂತು. ಅಂತಃಚೇತ ಸಾ ಮನೋರಥ ಸಂಕಲ್ಪಿತಂ. ಆದ್ರಿಂದ ಅಸತ್ ಯಾಕೆ ಹೇಳ್ತಾರೆ? ಸಂಕಲ್ಪಾನಂತರ ಸಂಕಲ್ಪಾನಂತರ ಸಮಕಾಲಮೇವ ಸಮಕಾಲಮೇವ ಅದರ್ಶನಾತ್ ಅದರ್ಶನಾತ್. ವೆರಿ ಸಂಕಲ್ಪ ಯಾವಾಗ ಆಯಿತು? ಆ ಕ್ಷಣ ಆದ ಮೇಲೆ ಅದು ಇರುವುದಿಲ್ಲ. ಇಲ್ಲಿ ಸಂಕಲ್ಪ ಆದ್ರೆ ಇದು ಇನ್ನೂ ಇದೆ ರೀ ಇಲ್ಲಿ. ಅಲ್ಲಿ ಸಂಕಲ್ಪ ಆದ್ರೆ ಆ ವಸ್ತು ಆ ಕ್ಷಣವೇ ಇರೋದಿಲ್ಲ. ಅದು ಸಂಕಲ್ಪ. ಆ ಸಂಕಲ್ಪಾಂತರ ಸಂಕಲ್ಪವನ್ನು ಹೊರತುಪಡಿಸಿ ಸಮಕಾಲೆ ಅದೇ ಕಾಲದಲ್ಲಿ ಅದರ್ಶನಾತ್ ಅದು ಇದ್ದದ್ದು ಕಂಡು ಬರುವುದಿಲ್ಲ. ತತ್ರೈವ ಸ್ವಪ್ನೇ ಬಹಿಃ ಚೇತಸಾ ಗೃಹೀತಂ ಚಕ್ಷುರಾದಿದ್ವಾರೇಣ ಉಪಲಬ್ಧಂ ಘಟಾದಿ ಸತ್ ಇತ್ಯೇವಂ ಅಸತ್ಯಮಿತಿ ನಿಶ್ಚಿತೇ ಅಪಿ ಸದ್ ಅಸದ್ವಿಭಾಗಃ ದುಷ್ಟಃ ತತ್ರ ಏವ ಸ್ವಪ್ನೆ ಸ್ವಪ್ನದಲ್ಲಿ ಬಹಿಃ ಚೇತಸ ಹೊರಗಿನಿಂದ ಕೆಲವು ವಸ್ತುಗಳು ಬರ್ತವೆ ಚಕ್ಷುರಾದಿದ್ವಾರೇಣ ಯಾವ ದ್ವಾರಗಳಿಂದ ಕಣ್ಣು ಕಿವಿ ಮೂಗು ನಾಲಿಗೆ ಇಂದ್ರಿಯ ದ್ವಾರಗಳಿಂದ ಉಪಲಬ್ಧವಾಗ್ತವೆ ನಾವು ಪ್ರಾಪ್ತವಾಗ್ತವೆ ಉದಾಹರಣೆ ಯಾವುದು ಘಟಾದಿ ಸತ್ ಘಟ ಇತ್ಯಾದಿಗಳು ಇವು ಹೊರಗಿನಿಂದ ಬಂದಿವೆ ಅದಲ್ಲ ತತ್ರ ಇವ ಸ್ವಪ್ನೆ ಅಲ್ಲಿಯೇ ಆ ಸ್ವಪ್ನದಲ್ಲಿಯೇ ಬಹಿಃ ಚೇತಸ ಗೃಹೀತಂ ಚೇತಸ ಗೃಹೀತಂ ವಿವೇಕವು ಅಂದರೆ ಇಲ್ಲಿ ಅಂತಃಕರಣವು ಗೃಹೀತಂ ಗ್ರಹಿಸಿದೆ ಎಲ್ಲಿಂದ ಗ್ರಹಿಸಿದೆ ಬಹಿಃ ಹೊರಗಿನಿಂದ ಗ್ರಹಿಸಿದೆ ಹೇಗೆ ಗ್ರಹಿಸಿತು ಚಕ್ಷುರಾದಿದ್ವಾರೇಣ ಕಣ್ಣು ಕಿವಿ ಮೂಗು ನಾಲಿಗೆ ಇತ್ಯಾದಿ ಇಂದ್ರಿಯ ದ್ವಾರಗಳಿಂದ ಇವೆಲ್ಲವೂ ಏನನ್ಸುತ್ತವೆ ಇವು ಸತ್ ಅನಿಸುತ್ತವೆ ಹೊರಗಿನಿಂದ ಬಂದಾವೆ ಮತ್ತು ಆ ಕ್ಷಣವೇ ಇಲ್ಲ ಆಗೋದಿಲ್ಲ ಅಲ್ಲಿದೆ ಇನ್ನು ಆದರೆ ಕನಸಿನ ಒಳಗಿನಿಂದ ಬಂದದ್ದೇನಿದೆ ಸಂಕಲ್ಪದಿಂದ ಅದು ಹಿಂಗೆ ಬರ್ತದೆ ಹಿಂಗೆ ಆ ಕ್ಷಣವೇ ಹೊರಟೋಗುತ್ತೆ ಆದ್ದರಿಂದ ಹೊರಗಿನಿಂದ ಬಂದದ್ದು ಸತ್ ಅನಿಸುತ್ತದೆ ದೋ ಇಟ್ ಈಸ್ ಎ ವಿಕಲ್ಪ ಅದು ಕೂಡ ಚೇತಸ್ಸಿನ ವಿಕಲ್ಪವೇ ಆಗಿದ್ದರೂ ಕೂಡ ಅದು ಸತ್ ಅನಿಸುತ್ತದೆ ಒಳಗಿನಿಂದ ಏನು ತಂದುಕೊಳ್ತೇವೆ ಅಥವಾ ಒಳಗಿನಿಂದ ಅದೇನು ನಮಗೆ ಉಂಟಾಗುತ್ತದೆ ಆವಿರ್ಭಾವ ಆಗ್ತದೆ ಅದು ಏನನ್ಸುತ್ತದೆ ಅಸತ್ ಅವ್ರು ಹೇಳ್ತಾರೆ ಎರಡೂ ವಾಸ್ತವಿಕವಾಗಿ ಅಸತ್ಯವೇ ಆಗಿದ್ದರು ಅಸತ್ಯಮಿತಿ ನಿಶ್ಚಿತೆ ಅಪಿ ಗೊತ್ತಾಯ್ತು ಯಾವ ಎರಡು ಹೇಳ್ರಿ ಒಳಗಿಂದ ಬಂದದ್ದು ಹೊರಗಿಂದ ಬಂದದ್ದು ಎರಡೂ ಕೂಡ ಅಸತ್ಯವೇ ಆಗಿದ್ದರು ನಿಶ್ಚಿತವಾಗಿಯೂ ಅಸತ್ಯ ಆಗಿದ್ದರು ಕೂಡ ಅದರೊಳಗೆ ಮತ್ತೆ ಸದ್ ಅಸದ್ ವಿಭಾಗ ಅದರೊಳಗೇನೆ ಮತ್ತೆ ಸತ್ ಅಸತ್ ಎನ್ನುವ ಎರಡು ಭಾಗವನ್ನ ನಾವು ನೋಡ್ತೀವಿ ಉಭಯೋ ಅಪಿ ಅಂತರ್ಬಹಿಶ್ಚೇತ ಕಲ್ಪಜಯೋ ವೈತಥ್ಯಮೇವ ದೃಷ್ಟಂ ಉಭಯೋ ಅಪಿ ಎರಡರಲ್ಲಿ ಕೂಡ ಯಾವ ಎರಡರು ಯಾವ ಎರಡರಲ್ಲಿ ಅಂತಃ ಬಹಿಶ್ಚ ಅಂತಃ ಬಹಿಃ ಚೇತ ಕಲ್ಪಿತಯೋ ಇವೆರಡೂ ಅಂತಃಕರಣದಲ್ಲಿ ಕಲ್ಪಿಸಲ್ಪಟ್ಟಿದ್ದರಿಂದಾಗಿ ಒಂದೇ ಸಿದ್ಧಾಂತಕ್ಕೆ ನಾವು ಬರ್ತೇವೆ ಎರಡೂ ವೈತಥ್ಯಮೇವ ದೃಷ್ಟಂ ಎರಡನ್ನೂ ಮಿಥ್ಯಾ ಎಂದೇ ಪರಿಗಣಿಸಲಾಗುತ್ತದೆ ಟೀಚಿಂಗ್ ಹೌ ನಾನ್ ಕಾಂಪ್ರಮೈಸ್ ಯು ಅನ್ನೋದನ್ನು ನೀವು ಗುರುತಿಸ್ತಾ ಹೋಗಿ ಯಾವುದನ್ನ ಸತ್ಯ ಅನ್ನೋದನ್ನು ಸ್ಪಷ್ಟಪಡಿಸ್ತದೆ ಅದು ಹೊರತುಪಡಿಸಿ ಉಳಿದದ್ದೆಲ್ಲವನ್ನು ಕೂಡ ಮಿಥ್ಯಾ ಕಾಂಟೆಸ್ಟ್ನೊಳಗೆ ಮಿಥ್ಯಾ ಸುಳ್ಳು ಕಾಂಟೆಸ್ಟ್ನೊಳಗೆ ಸುಳ್ಳು ತೋರಿಕೆ ಕಾಂಟೆಸ್ಟ್ನೊಳಗೆ ತೋರಿಕೆ ಅನ್ನುವ ಶಬ್ದಗಳನ್ನು ಬಳಸುವಾಗ ಎಷ್ಟು ಎಷ್ಟು ಕಾನ್ಫಿಡೆನ್ಸ್ ಇರಬೇಕು ಅವರಿಗೆ ಕ್ಲಾರಿಟಿ ಓವರ್ ದಿ ನಾಲೆಡ್ಜ್ ಯಾವ ನೈಯಾಯಿಕರೇ ಆಗಲಿ ಯಾವ ತಾರ್ಕಿಕರೇ ಆಗಲಿ ಯಾವ ಚಾರ್ವಾಕರೇ ಆಗಲಿ ವೇದಾಂತ ಮೀಮಾಂಸಕರನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಇಷ್ಟು ಕಾನ್ಫಿಡೆನ್ಸ್ ಆಗಿ ಇಷ್ಟು ಆತ್ಮವಿಶ್ವಾಸ ಅಂತ ಹೇಳೋದಿಲ್ಲ ದಟ್ಸ್ ಇಟ್ ಒಂದೇ ಮಾತನ್ನ ಹೇಳ್ಬಿಡ್ತಾರೆ ಅವರು ಅಂತಃ ಬಹಿಃ ಚೇತಃ ಕಲ್ಪತೆಯೋ ವೈತಥ್ಯಮೇವ ದೃಷ್ಟಂ we the Vedantins will accept this both. ಏನು ಮಿಥ್ಯಾ ವೈತಚ್ಚಮೇವ. ಶ್ಲೋಕ ಹತ್ತು. ಜಾಗೃತ್ ವೃತ್ತಾವಪಿ ಅತ್ಯಂತಃ ಚೇತಸಾ ಕಲ್ಪಿತಂ ತ್ವಸತ್ ಬಹಿಶ್ಚೇತೋ ಗೃಹೀತಂ ಸತ್ ಯುಕ್ತಂ ವೈತತ್ಯಮೇತಯೋಃ ಜಾಗೃತ್ ವೃತ್ತಾವಪಿ ತ್ವಂತಃ ಚೇತಸಾ ಕಲ್ಪಿತಂ ತ್ವಸತ್ ಬಹಿಶ್ಚೇತೋ ಗೃಹೀತಂ ಸತ್ ಯುಕ್ತಂ ವೈತತ್ಯಮೇತಯೋಃ. ನಿಶ್ಚಿತವಾಗಿಯೂ ಇವೆರಡೂ ಕೂಡ ಆಸತ್ಯ ಆಗಿದ್ದರು, ಒಂದನ್ನ ಸತ್ಯವೆಂದು ಒಂದನ್ನ ಮಿಥ್ಯವೆಂದು ವಿಂಗಡಿಸಿ ತೋರಿಸೋದಿದೆಯಲ್ಲ, ಅದನ್ನ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಮೇಲಿಗಿಂತ ಇಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ. ಜಾಗೃತ ವೃತ್ತವು ಜಾಗೃತಾವಸ್ಥೆಯಲ್ಲಿ ಹೊರಗಿರುವಂತಹ ವಸ್ತುಗಳ ಅನುಭವ ಆದಾಗ ಏನು ವೃತ್ತಿ ಕ್ರಿಯೇಟ್ ಆಗ್ತದೆ, ಅದು ಅಂತಃ ಚೇತಸ ಕಲ್ಪಿತಂತು ಅಸತ್. ಒಳಗೆನೆ ಅಂತಃಕರಣದಲ್ಲಿ ಅದು ಪ್ರಕಟವಾಗ್ತಾ ಇರೋದ್ರಿಂದ ಅದು ಅಸತ್ ಅಂತ ಪರಿಗಣಿಸಲಾಗಿದೆ. ಎರಡನೇದ್ ಯಾವುದು? ಬಹಿಶ್ಚೇತಃ ಗೃಹೀತಂ ಸತಯುಕ್ತಂ. ಹೊರಗಿನಿಂದ ಬಂದಂತಹದ್ದೇನು ಅನುಭವ ಇದೆಯೋ ಅದು ಏನು ಒಳಗೆ ಮೂಡಿದೆಯೋ ಅಂತಶ್ಚೇತ ಬಹಿಶ್ಚೇತಃ ಅಂತಶ್ಚೇತ. ಮೇಲೆ ಹೇಳಿದ್ಯಾವುದದು? ಮೇಲೆ ಹೇಳಿದ್ದು ಅಂತಶ್ಚೇತ. ತೂ ಅಂತಶ್ಚೇತಸ ಕಲ್ಪಿತಂ. ಅಂತಶ್ಚೇತಸ ಕಲ್ಪಿತ ಅಂದ್ರೆ ಏನು? ಮನಸ್ಸು ಸಂಕಲ್ಪ ಮಾಡ್ತದಪ್ಪ. ಯಾಕೋ ನಾ ಆನೆ ಮೇಲೆ ಕೂತೇ ಇಲ್ಲ ಅನ್ಸು, ಆನೆ ಮೇಲೆ ಕೂಡ್ತೇನೆ. ಅವಾಗ ಆನೆ ಆವಿರ್ಭಾವ ಆಗ್ತದಲ್ಲ, ಆನೆ ಪ್ರಕಟ ಆಗ್ತದಲ್ಲ, ಅದು ಎಲ್ಲಿಂದ ಬಂದದು? ಎಲ್ಲೇ ಬಂದದು? ಒಳಗಿನಿಂದ ಕಲ್ಪಿಸಲ್ಪಡ್ತು ಮನೋಸಂಕಲ್ಪ. ಸರಿ, ತೆಗೆಯಪ್ಪ ಕಾರ್ತಿಗೆ ಹೋಗೋಣ. ಈಗ ನಾವೆಲ್ಲ ಹೊಂಟ್ವಿ, ಕಾರಣ ಹೊಂಟ್ವಿ. ಇದೇನಿದು ಇದು ಅಂತಶ್ಚೇತ ಅಲ್ಲ, ಇದು ಯಾವ್ದು? ಬಹಿಶ್ಚೇತ. ಯಾಕಪ್ಪ ಅಂದ್ರೆ ಹೊರಗಿನಿಂದ ಇದು ಕಲ್ಪಿಸಲ್ಪಟ್ಟಿದೆ, ಅದು ಒಳಗಿನಿಂದ ಕಲ್ಪಿಸಲ್ಪಟ್ಟಿದೆ, ಇದು ಹೊರಗಿನಿಂದ ಕಲ್ಪಿಸಿದೆ. ಆದ್ದರಿಂದ ಹೊರಗಿನಿಂದ ಕಲ್ಪಿಸಲ್ಪಟ್ಟಿದ್ದು ಸತ್ಯಂದು, ಒಳಗಿನಿಂದ ಕಲ್ಪಿಸಲ್ಪಟ್ಟಿದ್ದು ಮಿಥ್ಯಾ ಎಂದು ಹೇಳಲಾಗಿದೆ. ಆದರೆ ವಾಸ್ತವಿಕವಾಗಿ ನಾವು ವೈತತ್ಯಮೇದಯೋಹೋ ಎರಡರಲ್ಲಿಯೂ ಕೂಡ ವಿತತ ಭಾವವನ್ನು ನಾವು ಕ್ಯಾರಿ ಮಾಡ್ತೀವಿ. ನಮ್ಮ ದೃಷ್ಟಿಯೊಳಗೆ ಇವು ಎರಡೂ ಕೂಡ ಏನು ಗುಡ್ ಫಾರ್ ನಥಿಂಗ್, ಆಟಕ್ಕುಂಟು ಲಗತ್ತಿಲ್ಲ. ಯಾವ ಕಲ್ಪನೆ? ಬಹಿಷ್ಯ ಮತ್ತು ಅಂತ. ಬಹಿಷ್ಯ ಏನಿದೆ ಅದು ಕೂಡ ಮನಸ್ಸೇ ಸಂಕಲ್ಪ ಮಾಡ್ತದೆ. ಒಳಗೆ ಏನಾಗಿದೆ ಕನಸಿನೊಳಗೆ ಅದು ಕೂಡ ಮನಸ್ಸೇ ಸಂಕಲ್ಪ ಮಾಡ್ತದೆ. ಬಹಿಷ್ಯ ಏನಿದೆ ಹೊರಗಿನ ವಸ್ತುವನ್ನು ಅವಲಂಬಿಸಿ ಸಂಕಲ್ಪ ಮಾಡ್ತದೆ. ಅಂತಶ್ಚ ಏನಿದೆ ಒಳಗಿನ ಈಗಾಗಲೇ ನಮ್ಮಲ್ಲಿರುವಂತಹ ಇಂಪ್ರೆಷನ್ಸ್ ಏನು ಅದನ್ನು ಅವಲಂಬಿಸಿ ಅದು ಸಂಕಲ್ಪ ಮಾಡ್ತದೆ. ಎರಡೂ ಚಿತ್ತದ ವಿಕಲ್ಪಗಳೇ. ಅದು ಒಂದು ಚಿತ್ತದ ವಿಕಲ್ಪ ಅದನ್ನು ಸತ್ ಎಂದು, ಇನ್ನೊಂದು ಚಿತ್ತದ ವಿಕಲ್ಪವನ್ನು ಅಸತ್ ಎಂದು ಪರಿಗಣಿಸ್ತೇವೆ. So far so good. ಇಲ್ಲಿವರೆಗೂ ಇಷ್ಟು ಹೇಳಿದ್ದಾರೆ. ಒಂದು ಸುಮ್ಮನೆ ಒಂದು ಕಲ್ಪನ, ನವೆಂಬರ್ 8ನೇ ತಾರೀಕು ಮಲಗುವಾಗ ಒಂದು ರೌಂಡು ನಾನಿಟ್ಟು ಹಣ ಸೇಫ್ ಆಗಿದೆಯೋ ಇಲ್ಲೋ ಅಂತ ಎಲ್ಲ ನೋಡಿ ಹಾಕಿ ಸೇಫ್. ಮಲಗಿ ಕನಸು ಬಿತ್ತು. ಏನ್ ಕನಸು? ಬರೀ ನೋಡ್ಲಿಲ್ಲ, ಅದಷ್ಟನ್ನು ಎಣಿಸಿದೆ. ಇಲ್ಲಿ ಎಣಿಸಿ ಈಗ ಹೇಳ್ರಿ, ಕನಸಿನಾಲಿಗೆ ಕನಸಿನಲ್ಲಿ ಎಣಿಸಿದ ಹಣ ಎಲ್ಲಿಂದ ಬಂತು? ಹಾ, ಅಂತಶ್ಚೇದ ವಿಕಲ್ಪಿತ. ಸರಿಯಾ? ರಾತ್ರಿ 12 ಕನಸು ಉಂಟಾಗುತ್ತೆ. ಈಗ ಎಚ್ಚರ ಕೂಡ ನೋಡ್ತೀನಿ, ಅದಕ್ಕೇನು ಬೆಲೆ ಇಲ್ಲ. ಆದರೆ ಒಳಗಿಂದ ಸತ್ಯವೋ ಹೊರಗಿಂದ ಸತ್ಯವೋ ಎಚ್ಚಂದ ಉತ್ತರ ಕೊಟ್ರು ನೋಡ್ರಿ, ಎರಡೂ ಸತ್ಯ. ಒಳಗೆ ಎಣಿಸಿದ್ದು ಎಷ್ಟು ಸುಳ್ಳೇ ಸುಳ್ಳು, ಹೊರಗೆ ಈಗ ನೋಡಿದ್ದು ಕೂಡ ಗೊತ್ತಾಗಬೇಕಲ್ಲ. ದಿಕ್ಕು ಅಮರ ವೇದಾಂತ ಬ್ಲ್ಯಾಕ್ ಮನಿ ಮೇ ಭೀ ಜಾತಾ ಹೈ. ಇಲ್ದಕ್ಕೆ ಹೋದ್ರೆ ಯು ಹ್ಯಾವ್ ನೋ ವೇ. ಮಿಥ್ಯ ನೀವು ಒಪ್ಕೊಳ್ಳೋದೇ ಇಲ್ಲ. ನೀನು ಗರಿ ಗರಿ 2500 ನೋಟ್ ಕೈಯಾಗಿರುವಾಗ ಇದು ಮಿಥ್ಯ ಅಂದ್ರೆ ಯಾವ ಒಪ್ಪುದನು? ಈಗ ಎಷ್ಟು ಮಜಾ ಆದ ಹುಚ್ಚದು. ನಮಗೆ ಗುರುದಕ್ಷಿಣೆ ಬರ್ತಾವಲ್ಲ, ಅದು ಕೆಲವು ಸಲ ಹೊಸ ನೋಟ ಅವನ್ ತಗದೆ, ಅವನ ತರ ಸೇವಿಂಗ್ಸ್ ಇದ್ದ, ಸ್ಮಾಲ್ ಸೇವಿಂಗ್ ಇದ್ದ ಅಂತ ಹೇಳ್ತೀವಿ. ಇಟ್ಟಿಟ್ಟಿಟ್ಟಿಟ್ಟಿಟ್ಟಿಟ್ಟು ಅದೊಂದು ಬಂಡಲ್ ಆಗ್ತದೆ. ಕೇಳಿದ್ರು ಮಜಾ. ಆಮೇಲೆ ಖರ್ಚು ಮಾಡ್ಬೇಕಾಗ್ತದೆ, ಅವನು ಖರ್ಚು ಮಾಡಿದ್ದು ಅದೇ ಹಣ ತಾನೆ. ಸೊ ಅದು ಏನು ಬಂಡಲ್ ಆಗಿರ್ತದೆ, ಅದರೊಳಗೆ ಮತ್ತೆ ಹೊಸದು ಯಾವ ಕಾಣಿಸ್ತದೆ? ಎರಡೂ ಎರಡು ಹೊಸ ಅಂತಾನು ತೆಗೆದಿರ್ತೀವಿ, ಅದರೊಳಗೆ ಮತ್ತೊಂದು ಹೊಸದು ಮತ್ತೊಂದು ಹಳದು ಮಾಡ್ತಿದ್ರು. ಫೋಲ್ಡ್ ಆಗಿದ್ದಿತ್ತಂದ್ರೆ ಅದ್ರ ಹಳೆ, ಫೋಲ್ಡ್ ಆಗಿಲ್ಲ ಅಂತಂದ್ರೆ ಅದು ಹೊಸ. ಅವನಿಗೆ ಎಣಿಸ್ಬೇಕಾದ್ರೆ ಗೊತ್ತಾಗ್ತದೆ ಚೆಕ್ ಅಂತ ಹೇಳಿದ್ರು. ಈಗ ಹೊಸ ರೂಲ್ಸ್ಬೇಕಾದ ನೋಟ್ ಮೇಲೆ ಬರ್ದಿದ್ದೆ ಅಂತಂದ್ರೆ ಅದು ಹಳೆ. ₹10,000 ದಂಡ, ₹10,000. ನೀವು ಬ್ಯಾಂಕಿಗೆ ಹೋಗ್ತಿರಲ್ಲ, ಏನೂ ಸ್ಕ್ರಾಚ್ ಮಾಡಿದ ಒಬ್ರಿಗೆ ಕೊಡ್ಬೇಕ ಕೇಳ್ಕೋ, ಏನು ಸ್ಕ್ರಾಚ್ ಮಾಡಿದ ಒಬ್ರಿಗೆ ಕೊಡ್ಬೇಕ, ಒಬ್ರಿಗೆ ಕೊಟ್ಟು ತೊಗೋಬೇಕಾರೆಲ್ಲ ನೋಡ್ಬೋದು. ಅದಕ್ಕೆ ನಾವೇನ್ ಮಾಡ್ತೀವಿ, ಕೊಟ್ಟದ್ದಕ್ಕೂ ಟ್ಯಾಕ್ಸ್ ಹಾಕ್ತೀವಿ, ತಗೊಂಡಿದ್ದಕ್ಕೂ ಟ್ಯಾಕ್ಸ್. ಎಲ್ಲ ಕಡೆಗೂ ಸ್ಕಾಟ್ ಗೊತ್ತಿಲ್ಲ, ಇದು ಎಲ್ಲಿವರೆಗೂ ಹೋಗ್ತದೆ ಗೊತ್ತಿಲ್ಲ. ಸದಾ ಸತೋ, ಓಕೆ ಭಾಷೆ ನೋಡ್ಕೊಳ್ಳಿ, ಸದಾ ಸತೋ ಹೋ ವೈತಥ್ಯಂ ಯುಕ್ತಂ ಅಂತರ್ಬಹಿಶ್ಚೇತ ಕಲ್ಪಿತತ್ವ ವಿಶೇಷಾತ್ ಇತಿ ವ್ಯಾಖ್ಯಾತಂ ಅನ್ಯತ್ ಸದ್ ಅಸತೋ. ಇಲ್ಲಿ ಸತ್ತು ಅಸತ್ತು ಎರಡೂ ಕೂಡ ಮಿಥ್ಯನೇ, ಎರಡೂ ಕೂಡ ಮಿಥ್ಯ. ನಾವು ರಿಲೇಟಿವ್ಲಿ ಒಂದನ್ನ ಸತ್ ಎಂದು ಇನ್ನೊಂದನ್ನ ಮಿಥ್ಯ ಅಂತಂದು ನಾವು ಅದನ್ನು ತೋರಿಸಿದ್ರು ಕೂಡ ವಾಸ್ತವಿಕತೆಯಲ್ಲಿ ಇವು ಎರಡು ಸತ್ತು ಅಸತ್ತು ಅಂತ ನಾವು ಏನು ಹೇಳಿದ್ದೀವಿ ಎರಡು ಭಾಗ ಮಾಡಿ, ಎರಡೂ ಕೂಡ ಇವು ಮಿಥ್ಯ ಎಂದೇ ಪರಿಗಣಿಸಬೇಕು. ಯಾಕೆ? ಒಂದು ಒಳಗೆ ಕಲ್ಪಿತ, ಇನ್ನೊಂದು ಒಂದು ಒಳಗೆ ಕಲ್ಪಿತವಾಗಿದೆ, ಇನ್ನೊಂದು ಕಲ್ಪಿತ ಆಯ್ತಂದ್ರೆ ಮಿಥ್ಯ. ನೋಡು ನೀ ಹೆಂಗರ ಸಿದ್ಧ ಮಾಡು, ಇದು ಕಲ್ಪಿತ ಅಂತ ಸಿದ್ಧ ಮಾಡ್ಬಿಡು ಅದು ಮಿಥ್ಯ. ಹೆಂಗರ ಒಟ್ಟನ್ನು ಇದು ಕಲ್ಪಿತ ಅಂತ ಸಿದ್ಧ ಮಾಡಿ ತೋರಿಸ್ಕೊಂಡು ಕಾಲದಿಂದ ಮಾಡ್ತೀಯೋ, ದೇಶದಿಂದ ಮಾಡ್ತೀಯೋ, ಹುಟ್ಟು ನಾಶದಿಂದ ಜನ್ಮ ನಾಶದಿಂದ ಮಾಡ್ತೀಯೋ, ತೂರಿಕೆ ಅಡಗುತ್ತದೆ ತೂರ್ತದೆ ಅಡಗುತ್ತದೆ ಅಂತ ಮಾಡ್ತೀಯೋ, ನೀ ಯಾವ ಲಾಜಿಕ್ ಹಾಕು ಯಾವ ನ್ಯಾಯದಿಂದಲಾದರೂ ತೋರಿಸು ನನಗೆ ಇದನ್ನ ನೀನು ಕಲ್ಪಿತ ಅಂತ ತೋರಿಸ್ಬಿಡು ಅದು ಮಿಥ್ಯ. ಇವು ಅಂತ ಕಲ್ಪಿತ ಬಹಿಷ್ಕಲ್ಪಿತ ಎರಡೂ ಕಲ್ಪಿತ ಅದನ್ನು ಮಿಥ್ಯ. ಇವ ಅಂತರ್ಬಹಿಶ್ಚೇತ ಕಲ್ಪಿತತ್ವ ಅವಿಶೇಷಾತಿಥಿ ವ್ಯಾಖ್ಯಾತಂ ಅನ್ನತ್. ಬಾಕ್ಯದಲ್ಲ ವ್ಯಾಖ್ಯಾನ ಮೇಲೆ ಮಾಡಿದ್ದೇವೆ. ಚೋದಕ ಆಹ, ಚೋದಕ ಅಂತ ಸಿದ್ಧ ಕೊಟ್ಟ ಅನು ಅನು ಇದ್ದಾನಲ್ಲ ನಾನು, ಸಾರಿ ನಾನು ಆ ನನು ಇದ್ದಾನಲ್ಲ ಅವನು ಇನ್ನೊಂದು ಟೈಟಲ್ ಚೋದಕ. ಅವೇನ್ ಮಾಡ್ತಾನ ಚೋದಕ ಯಾವಾಗಲೂ ಹಂಗ್ಯಾಕ ಹಿಂಗ್ಯಾಕ ಹಂಗ್ಯಾಕ. ಈ ಧಾರವಾಡ ಬಸ್ ಸ್ಟ್ಯಾಂಡ್ ಒಂದು ಸಲ ಬಸ್ಸಿಗೆ ಕಾಯ್ತಾ ಇದ್ದೆ, ಲೋಕಲ್ ಬಸ್ಸಿಗೆ, ಉಳಿದಾಳು ಉಳಿದಾಳು ಲೋಕಲ್ ಬಸ್, ದೊಡ್ಡ ಕ್ಯೂ ಇರ್ತಿತ್ತು. ಆ ಮಿಶ್ರಾಪೇಡೆ ಅಂಗಡಿಯಿಂದ ವಾಕಿಂಗ್ ಹೋಗ್ತಾ ಇದ್ದೆ, ಮುಂದಗಡೆ ಒಬ್ಬ ತಾತ ಒಂದು ಮೊಮ್ಮಗೆ ಹೋಗ್ತಾ ಇದ್ದೆ, ಇನ್ನೇ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೆ. ಅದೇ ಮಾತಾಡ್ತಿತ್ತು ಮಾತಾಡ್ತಿತ್ತು ಮಾತಾಡ್ತಿತ್ತು, ಹೂನಪ್ಪ ಹೂನಪ್ಪ ಅಂತ ಮುದುಕ ಪಾಪ ಹೇಳ್ಕೊಡ್ತಾ ಹೋಗೋದು ಬಸ್ ಸ್ಟಾಪ್. ನಾನು ಅದೇ ಬಸ್ ಸ್ಟಾಪಿಗೆ ಹೋಗಿದ್ದೆ. ಅದು ಬರೀ ಅದು ಬಸ್ ಎಲ್ಲಿಂದ ಬಂತು, ಆ ಬಸ್ ಯಾಕೆ ಬಂತು, ಇದಕ್ಕೆ ಏನಂತಾರ, ಇದು ಏನಿದು, ಇದು ಇದು ಜಟ್ಕ ಅಂತಾರಪ್ಪ, ಇದಕ್ಕೆ ಟಾಂಗ ಅಂತಾರೆ, ಇದು ಕುದುರೆ ಅಂತಾರೆ. ಆಗಿನ ಕಾಲದ ಉದಾಹರಣೆ ನಾವಿರ್ತಾರೆ, ಅವೇ ತರಳೋಗಿರ್ತಾವೆ ಇನ್ನೊಂದು ಬರ್ತಾವೆ. ಸೊ ಹೀಗಾಗಿ ಹಿಂಗೆ ಹೇಳ್ತಾ ಇರ್ತಾನೆ ಇವನ ಪ್ರಶ್ನೆ ಕೊನೆ ಆಗೋಯ್ತು. ಆ ತಾತನಿಗೆ ಉತ್ತರ ಕೊಡಲಿಕ್ಕೆ ಬೇಸರಾಗೋಯ್ತು, ಕೊಟ್ಟೆ ಕೊಡ್ತಾನೆ ಇವ ಕೇಳ್ತಾನೆ ಸಣ್ಣ ಎರಡು ವರ್ಷ ಮೂರು ವರ್ಷ ಹುಡುಗ. ಸರಿ, ಆ ನಂತರ ಕ್ಯೂದಲ್ಲಿ ಬಂದು ನಾವು ಇಲ್ಲಿ ಯಾಕೆ ಬಂದೀವಿ, ಇದು ಹಿಂಗೆ ಯಾಕೆ ನಿಂತ್ಕೊಂಡಾರ ಎಲ್ಲ ಕೇಳಿದೆ, ಹಿಂಗೆ ಯಾಕೆ ನಿಂತ್ಕೊಂಡು ಇಲ್ಲ. ಮತ್ತೆ ಮತ್ತೆ ಬಸ್, ಸಿಟಿ ಬಸ್ ಅಂತ, ಸಿಟಿ ಬಸ್ ಅಂದ್ರೆ ಏನು, ಸಿಟಿ ಬಸ್ ಯಾಕೆ ಇದು ಇಲ್ಲಿಂದ ತಾವು ಇಲ್ಲಿ ಮತ್ತೆ ಹುಬ್ಳಿಗೆ ಹೋಗ್ಬೇಕು ಮತ್ತೆ ಇಲ್ಲಿಂದ ಬೇಕು. ಹಾ ಹಂಗೆ ಪ್ರಶ್ನೆ. ಆಮೇಲೆ ನಾನು ಹೋಗಿ ಅವರಿಂದ ನಿಂತ್ಕೊಂಡು ಪ್ರತಿ ಇವ್ರು ಯಾರು ಇವ್ರು ಯಾರು ಇಬ್ಬ ಅವರಿಗೆ ಸ್ವಾಮೀಜಿ ಅಂತ ಕರೀತಾರೆ. ಅವ್ರು ಸ್ವಾಮೀಜಿ ಅಂತ ಯಾಕೆ ಕರೀತಾರೆ? ನೀ ಏನೇ ಹೇಳ ಚೋದಕ ಪ್ರಶ್ನೆ ಮಾಡು. ನೀ ಬಿದ್ರು ಎದ್ರು ಅವ್ರಿಗೇನ್ ಕೇರ ಇಲ್ಲ, ಒಟ್ಟು ಪ್ರಶ್ನೆ ಮಾಡ್ಕೋದು ಚೋದಕ ಏನಾಯ್ತ ನೋಡು. ಉಭಯೋರಪಿ ವೈತತ್ಯಂ ವೇದಾನಾಂ ಸ್ಥಾನಯೋರ್ಯದಿ ಕ ಏತಾನ್ ಬುಧ್ಯತೆ ಭೇದಾನ್ ಕೋ ವೈ ತೇಷಾಂ ವಿಕಲ್ಪಿಕ ವಿಕಲ್ಪಕಃ ಉಭಯೋರಪಿ ವೈತತ್ಯಂ ವೇದಾನಾಂ ಸ್ಥಾನಯೋರ್ಯದಿ ಕ ಏತಾನ್ ಬುಧ್ಯತೆ ಭೇದಾನ್ ಕೋ ವೈ ತೇಷಾಂ ವಿಕಲ್ಪಕಃ ಮತ್ತೆ ಆ ಮೊದಲಿನ ಶಬ್ದ ತರ್ತಾರೆ. ಈ ಮೊದಲಿನ ಶಬ್ದ ಪುನಃ ತಂದಿದ್ದಾರೆ. ಭೇದಾಹ ಎಲ್ಲಿ ಭೇದ? ಮೊದಲು ಭೇದ ಅನ್ನೋದನ್ನು ಸಿದ್ಧ ಮಾಡ್ಬೇಕು. ಆ ಭೇದಗಳನ್ನ ಮಿಥ್ಯಾ ಎಂದು ಆಮೇಲೆ ಸಿದ್ಧ ಮಾಡ್ಬೇಕು. ಮೊದಲು ಭೇದಗಳನ್ನು ಸಿದ್ಧ ಮಾಡ್ಬೇಕು, ಅದನ್ನು ಮಾಡಿದ ಮುಂಚೆ ಅದನ್ನು ಇಲ್ಲಿ ಮತ್ತೆ ತಂದ್ಕೊಂಡಾರೆ. ಏನು ಇವು ಎರಡರಲ್ಲಿಯೂ ಕೂಡ ಅನೇಕ ಭೇದಗಳು ಇವೆ. ಅದರಲ್ಲಿ ಕನಸಿನಲ್ಲಿಯೂ ಅನೇಕ ಭೇದಗಳಿವೆ. ವಸ್ತು ಭೇದ, ರೂಪ ಭೇದ, ನಾಮ ಭೇದ ಭೇದಗಳಿವೆ. ಈ ಬಹಿಷ್ಚೇತ ಏನು ಕಲ್ಪಿತವಾಗಿದೆ ಇಲ್ಲೂ ಕೂಡ ಅನೇಕ ಭೇದಗಳಿವೆ. ಮೊದಲು ಭೇದಗಳನ್ನು ಸಿದ್ಧ ಮಾಡೋದು, ಆಮೇಲೆ ಭೇದಾನ ವೈತಥ್ಯ ವೈತಥ್ಯ ವೈತಥ್ಯಂ ಆಮೇಲೇನು ಅಲ್ಲಿರುವ ಭೇದಗಳೇ ಆಗಿರಲಿ ಇಲ್ಲಿರುವ ಭೇದಗಳೇ ಆಗಿರಲಿ ಅಸತ್ತಿನಲ್ಲಿಯ ಭೇದಗಳೇ ಆಗಿರಲಿ ಸತ್ತಂತ ನಾವೇನು ಹೇಳಿದ್ದೀವೋ ಅದರಲ್ಲಿಯ ಭೇದಗಳೇ ಆಗಿರಲಿ ಈ ಭೇದಗಳು ಮಿಥ್ಯ ವೈತಥ್ಯಂ. ಈ ಭೇದಗಳು ಮಿಥ್ಯ. ಒಂದು ವೇಳೆ ಯದಿ ಹೊರಗಿನ ಸ್ಥಾನದಲ್ಲಿ ಇರುವುದು ಮಿಥ್ಯ, ಒಳಗಿನ ಸ್ಥಾನದಲ್ಲಿ ಇರುವುದು ಮಿಥ್ಯ, ಅವು ಭೇದಗಳು ಆದರೂ ಎಲ್ಲ ಮಿಥ್ಯ ಅಂತ ಹೇಳುವಂತಹದ್ದು ನಿಮ್ಮ ವಿಷಯವಾಗಿದ್ದರೆ ಏತಾನ್ ಕಾ ಬುಧ್ಯತೆ ಭೇದಾನ್, ಈ ಭೇದಗಳನ್ನ ಇವು ಭೇದ ಎಂದು ಕಾ ಬುಧ್ಯತ ಯಾರು ಗುರುತಿಸ್ತಾ ಇದ್ದಾರೆ? ಯಾರು ಗುರುತಿಸ್ತಾ ಇದ್ದಾರೆ? ಈಗ ನೀವು ಎಷ್ಟು ಚಂದ ಹೇಳ್ಬಿಡ್ತೀರ ಅಂದ್ರೆ ಆತ್ಮ ಇದಕ್ಕೆ ಹೇಳುದು ಅವಸರದ ಬ್ರಹ್ಮಜ್ಞಾನಿಗಳು. ಏ ಇನ್ನೂ ಏನು ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಇನ್ನು ತಗೊಳ್ಳೋದು ಇನ್ನು ಈಗ ನಾಲ್ಕು ಶ್ಲೋಕ ಆಗಿರ್ತಾವ ಉಪನಿಷತ್ನಾಗ. ಆಗಲೇ ಹೋಗಿ ಉಪನ್ಯಾಸ ಸ್ಟಾರ್ಟ್ ಮಾಡಿಬಿಡೋದು ನನಗೆ ಅಲ್ಲ, ನಾನೇ ಹಂಗೆ ಮಾಡಿದ್ದೆ. ಅವಸರದ ಬ್ರಹ್ಮಜ್ಞಾನ ಮೆಥಡಾಲಜಿ ಹಾಗಿಲ್ಲ. ಯು ಗೆಟ್ ದಿ ಬ್ಲೆಸ್ಸಿಂಗ್ಸ್ ಓನ್ಲಿ ವೆನ್ ಯು ಆರ್ ರೆಡಿ ಅಂಡ್ ಗುರು ವಿಲ್ ಬ್ಲೆಸ್ ಯು. ಈ ಬ್ಲೆಸ್ಸಿಂಗ್ಸ್ ಅಂದ್ರೆ ಇದು ಹೇಗೆ ಅಂದ್ರೆ ಇದು ಬೀಗ ಓಪನ್ ಮಾಡ್ತಾನೆ, ಕಿಲಿ ಓಪನ್ ಮಾಡ್ತಾನೆ, ಅನ್ಲಾಕ್ ಮಾಡ್ದನ ತಾನೇ ಪಿನ್ ಹಾಕೊಂಡು ತಾನೇ ಅನ್ಲಾಕ್ ಮಾಡ್ಕೊಂಡು ತಂತಿನೋ ಮಳೆನೋ ಹಾಕಿ ಅವನ ಗುರು ಅಂತಾನೆ ಇದೇನಪ್ಪ ನಾ ತೆಗದೇ ಇಲ್ಲ ಆಗಲೇ ತಕ್ಕೊಂಬಿಟ್ಟ. ಸ್ಪೆಂಡ್ ಟೈಮ್ ದೀರ್ಘಕಾಲದವರೆಗೆ. ಅದಕ್ಕೆ ನಾ ಯಾವತ್ತು ಹೇಳ್ತೀನಿ, ನಾಲ್ಕಾರು ಜನ ಕೇಳಿದ್ದಾರೆ ಸಾಧಕರಿಗೆ ಯುವಕರಿಗೆ ನಿಮ್ಮ ಸಲಹೆಗಳಿಗೆ ಹೇಳ್ತೇನೆ. ನಾನು ನಡೆದು ಬಂದ ದಾರಿನ ನೀವು ಚೆನ್ನಾಗಿ ಗಮನಿಸಿದ್ದೆ ಆದರೆ ಅದೇ ಅವರ ಮಾರ್ಗ. ಏನು ಮಾಡಲಿಕ್ಕಾಗುತ್ತೆ? ಎಂಥ ದೀರ್ಘಕಾಲ ತೆಗೆದಿದ್ದೇನೆ. ಓ ಮೈ ಗಾಡ್, ನಲವತ್ತು ವರ್ಷ ಎಲ್ಲರು ಬೇಕಾದ್ರೆ ಹೋಗ್ತೀನಿ ವಾಪಸ್ ಬರ್ತೀನಿ. ಹೆಂಗ್ರಿ ಸ್ವಾಮಿ ಇದೆಲ್ಲ ಮಾಡ್ತೀನಿ ನಿಮಗೆ 40 ವರ್ಷ ನಾನ್ ಸ್ಟಾಪ್ ಉಪನ್ಯಾಸ, ಒಂದು ದಿವಸನೂ ಗ್ಯಾಪ್ ಇಲ್ಲ. ಇದು ವಿಷಯ ವಿಚಾರ ಅಂತ ತಿಳ್ಕೊಂಡು ಸ್ವಾಮೀಜಿ ಸಾಂದೀಪ್ಯ ಇದ್ದಾಗಲೇ ಉಪನ್ಯಾಸ ಮಾಡಲಿಕ್ಕೆ ಹೋಗ್ತಿದ್ರಂತೆ. ನಾವೇನು ಕಮ್ಮಿ ನಾವು ಹೋಗಿ ಸತ್ಸಂಗ ಮಾಡೋಣಂತೆ, ನಾವು ಹೋಗಿ ಉಪನ್ಯಾಸ ಮಾಡುತ್ತೆ. ಇತಾ ಜ್ಞಾನ ಯಜ್ಞ ಬ್ರಹ್ಮಚಾರಿ ಯೋಗೀಶ ಹಾಕ್ಬಿಡಪ್ಪ. ಅಷ್ಟು ಸುಲಭವಾಗಿ ಗುರುಗಳೆಲ್ಲ ಹಾಕಿ ಓಪನ್ ಮಾಡೋಂಗಿಲ್ಲ. ಅದು ಯೋಗ, ನಾನೇನು ಮಾಡಲಿಕ್ಕಾಗುದಿಲ್ಲ. ಸುಕೃತ, ನಾನು ಪ್ರಯತ್ನ ಮಾಡಿದ್ದಲ್ಲ ಇದು. ಎದುರಿಗೆ ನಾನು ಕೂತದ್ದು ಇದು ನನ್ನ ಪ್ರಯತ್ನ ಅಲ್ಲ. ನಾನು ಮಾತಾಡೋದು ಇದು ನನ್ನ ಪ್ರಯತ್ನ ಅಲ್ಲ. ಇದೊಂದು ಯೋಗ ಅಷ್ಟೇ ಗುರುಗಳು, ನನ್ನ ಜೊತೆ ಒಂದು ಯೋಗ. ಆ ಯೋಗ ಹಾಗೆ ನಾವು ಹಂಗೆ ಅಂದ್ಕೊಂಡ್ಬಿಡ್ತೀವಿ, ನಿಮ್ಮದು ನಮ್ಮದು ಒಂದು ಯೋಗ. ಆಗೋದಿಲ್ಲ ರೀ, ಅನ್ಕೊಳ್ರಿ, ಅನ್ಕೊಳಕ್ಕೆ ಇರ್ಬೋದು, ಅನ್ಕೊಳ್ಳಿ, ಆಗೋದಿಲ್ಲ. ಅದೇ ಇದನ್ನು ತಗೊಂಡು ಹೋಗಿ ಸ್ಪರ್ಶಮಣಿ, ಇದು ಮುಟ್ಟಿದ್ರೆ ಅದು ಬಂಗಾರ, ಹೌದಲ್ಲ? ಅದನ್ನು ತಗೊಂಡೋಗಿ ಇನ್ನೊಂದನ್ನು ಮುಟ್ಟಿದ್ರೆ ಬಂಗಾರ ಆಗುವುದಿಲ್ಲ. ಸ್ಪರ್ಶಮಣಿ ತಗೊಂಡೋಗಿ ಒಂದು ವಸ್ತುವನ್ನು ಮುಟ್ಟಿದ್ರೆ ಅದು ಬಂಗಾರ ಆಗ್ತದೆ. ಆ ಬಂಗಾರ ಆದದ್ದನ್ನು ತಗೊಂಡೋಗಿ ಇನ್ನೊಂದನ್ನು ಮುಟ್ಟಿದ್ರೆ ಆಗದಿಲ್ಲ, ಹೌದಾ? ಏನೋ ಯೋಗ ಕೂಡಿ ಬಂತು ಸ್ವಾಮಿ, ನನಗೆ ಬಂಗಾರ ಮಾಡಿಬಿಟ್ರು. ನೀವೇ ತಿಳ್ಕೊಂಡ್ರೆ ನೀವು ನಮ್ಮನ್ನು ಮುಟ್ಬಿಡಿ ಸರ್, ನಾವು ಬಂಗಾರ ಹಾಕ ಆಗದಲ್ಲ. ಯು ವರ್ಕ್ ಫಾರ್ ಇಟ್ ಅಂಡ್ ಅರ್ನ್ ಇಟ್. ಯು ವರ್ಕ್ ಅಂಡ್ ಯು ಅರ್ನ್. ಐ ಆಮ್ ಸಾರಿ, ಯು ವರ್ಕ್ ಅಂಡ್ ಯು ಅರ್ನ್. ನಾನು ಫಾಲ್ಸ್ ಪ್ರಾಮಿಸ್ ಕೊಡೋದು. ಚೆನ್ನಾಗಿ ಓದ್ರಿ, ಚೆನ್ನಾಗಿ ಅಧ್ಯಯನ ಮಾಡ್ರಿ, ತಿಳ್ಕೊಡ್ರಿ. ಆ ವಿಷಯದಲ್ಲಿ ನೀವು ಯಾರನ್ನಾದರೂ ಹೋಗಿ ಭೇಟಿಯಾಗಿ ತಿಳ್ಕೊಡ್ರಿ. ಇವ್ರು ಹೆಂಗ್ ಮಾತಾಡ್ತಾರೆ, ಅವ್ರು ಹೆಂಗ್ ಮಾತಾಡ್ತಾರೆ ಅಂತ ಹೋಗಿ ನೀವು ತಿಳ್ಕೊಂಬ ಅವಶ್ಯಕತೆ ಇಲ್ಲ. ಆದಷ್ಟು ಒಂದೇ ಸಂಪ್ರದಾಯದಲ್ಲಿ ನೀವು ಅಧ್ಯಯನ ಮಾಡಿದರೆ, ಸದ್ದರ್ಭವಾಗಿ ಪ್ರಯತ್ನ ಮಾಡಿದರೆ ಬಹುಶಃ. ಈಗ ನಮ್ಮಂತ ಗುರುಗಳಿದ್ರು ಅಂದ್ರೆ ಒಂದೇ ಗುರು ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ನಾವು ಬರೀ ಹಾರಾಡ್ತಿರ್ತೀವಿ, ತಿರುಗಾಡ್ತಿರ್ತೀವಿ. ಎಷ್ಟೊಂದು ಕಾಯ್ತಾ ಕೂರ್ತೀರಿ. ಸೊ ಎಲ್ಲಿ ಇದೇ ಪರಂಪರೆಯಲ್ಲಿ ಎಲ್ಲಿ ಇನ್ನೊಬ್ಬರು ಗುರುಗಳು ಇದ್ದಾರೋ, ಪರಂಪರಾನೇ ಗುರು, ಆ ಸಂಪ್ರದಾಯನಿದೆ, ಅದೇ ಗುರು ಇದ್ದಂಗೆ. ಈ ಎಲ್ಲ ಇದ್ದು ಶ್ರೀ ಶ್ರೀ ಶ್ರೀ ಚಿತ್ರಭಾನಂದ ಸರಸ್ವತಿಯವರು, ಶ್ರೀ ಶ್ರೀ ಶ್ರೀ ದಯಾನಂದ ಸರಸ್ವತಿಯವರ ಶಿಷ್ಯರು, ಆ ಹಿರಿಯ ಶಿಷ್ಯರು, ಅದು ಇದು ಎಲ್ಲ ಬರ್ಕೊಂಡ್ರೆ ಏನಾಗಬೇಕಾಗಿದೆ? ಆ ಸಂಪ್ರದಾಯ ಇದೆಯಾ, ಆ ಮೆಥಡಾಲಜಿ ಇದೆಯಾ, ಆ ಪರಂಪರಾ ಇದೆಯಾ, ದಟ್ ಈಸ್ ಗುರು. ಅದನ್ನು ಸ್ವೀಕಾರ, ವೆರಿ ಇಂಪಾರ್ಟೆಂಟ್. ನಾನು ಮಧ್ಯದಲ್ಲಿ ಹೇಳ್ತಿರೋದು ವಿಜಯ ಮಾಡ್ಕೋಬೇಕ್ರಿ. ಕೈ ತಾನು ಬುದ್ಧತೆ, ಯಾರು ಯಾರು ಇದನ್ನೆಲ್ಲ ತಿಳಿತಾರೆ, ಈ ಭೇದಗಳನ್ನು ಇವುಗಳನ್ನು ಯಾರು ವಿಕಲ್ಪಿಸ್ತಾರೆ? ಬಾಹ್ಯ ವಿಕಲ್ಪ, ಅಂತರ್ವಿಕಲ್ಪ, ಈ ವಿಕಲ್ಪವನ್ನು ಯಾರು ಮಾಡ್ತಾರೆ? ಅವನ ಹೃದಯದಲ್ಲಿ ಏನು ತಿಳ್ಕೋಬೇಕಾಗಿದೆ ಅಂತಂದರೆ, ಇದೆಲ್ಲವೂ ಇನ್ನೊಬ್ಬರು ಯಾರಿಂದಲೂ ಆಗ್ತಾ ಇದೆ ಅನ್ನೋದು ಅವನಿಗೆ ಡೌಟ್ ಬಂದಿದೆ. ಆ ಇನ್ನೊಬ್ಬನು ಯಾರವನು? ಈಗ ನೀವು ಹೇಳ್ಬಿಡ್ತೀರಿ ಆತ್ಮ ಅಂದ್ಬಿಡ್ತೀರಿ, ಬ್ರಹ್ಮನೇ ಅಲ್ವೇ? ಈಗ ನಾನು ಸಣ್ಣ ಪ್ರಶ್ನೆ ಕೇಳ, ಬ್ರಹ್ಮನಿಗೆ ವಿಕಲ್ಪಗಳಿವೆಯಾ? ವಿಕಲ್ಪಿಸುವ ಸಾಧ್ಯತೆ ಇದೆಯಾ? ಮತ್ತೆ ಅಲ್ಲೇ ಮೊದಲ ಫೇಲ್ ಆಗ್ಬಿಡ್ತಲ್ಲ ಅವ, ನೀವು ಅಂತೇಳಿ ಅವನು ಸಾಕ್ಷಿಯಾಗಿದ್ದುಕೊಂಡು ಎಲ್ಲ ವಿಕಲ್ಪಗಳಿಗೂ ಅವಕಾಶ ಮಾಡಿಕೊಡ್ತಾನೆ. ಆ ವಿಕಲ್ಪಗಳನ್ನ ಮಾಡೋನೇ ಅವರು ಅವಕಾಶ ಮಾಡಿಕೊಟ್ಟೆ. ಕೆಳಗೆ ಹೋಗಿ ಗಿಡಕ್ಕೆ ನೀರು ಹಾಕ್ಬಪ್ಪ ಅವಕಾಶ ಮಾಡಿಕೊಟ್ಟೆ. ಹೋಗಿ ಹಾಕಿ ಬರೋರು ಯಾರು? ಅದು ಪ್ರಶ್ನೆ. ಒಂದು ಅವನಿಗೂ ಗೊತ್ತು ಬ್ರಹ್ಮ ಏನು ಮಾಡುವುದಿಲ್ಲ, ಹಂಗಾರೆ ಮಾಡೋರು ಯಾರು? ಕೈತಾನ್ ಬುದ್ಧತೆ ಭೇದಾನ್ ಕೋವೈತೇಷಾಂ ವಿಕಲ್ಪಕ, ಅವುಗಳ ಕಲ್ಪಿಸೋರು ಯಾರು? ಅವುಗಳನ್ನು ಕಲ್ಪ ಬಹಿಗೆ ಆಗಲಿ ಅಂತಹ ಆಗಲಿ ಒಳಗೆ ಹೊರಗೆ ಒಳಗೆ ಕಲ್ಪಿಸೋರು ಯಾರು? ಮತ್ತು ಭೇದಗಳನ್ನು ಗುರುತಿಸೋರು ಯಾರು? ಪ್ರಶ್ನೆ ಹಾಕಿದ. ಮತ್ಮೂರು, ಸ್ವಪ್ನ ಜಾಗೃತ ಸ್ಥಾನಯೋ ಭೇದಾನಾಂ ವೈತತ್ಯಂ ಕಃ ಏತಾನ್ ಅಂತರ್ಬಹಿಃ ಚೇತಃ ಕಲ್ಪಿತಾನ್ ಬುಧ್ಯತೆ ಕೋ ವೈ ತೇಷಾಂ ವಿಕಲ್ಪಕಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರು.